ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ. ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ. ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಧ್ಯಾನ್ ಸೆ ಸುನೋ ಬ್ರೋ, ಧ್ಯಾನ್ ಸೆ ಸುನೋ, ಆದತೆ ಬದಲೋ, ಸ್ಮಾರ್ಟ್ ಡ್ರೈವ್ ತುಮ್ ಕರೋ. 60 ಸೆ ಕಮ್ ನಾ ಜ್ಯಾದಾ ಹೋ ಸ್ಪೀಡ್, ತೋ ಜ್ಯಾದಾ ಮೈಲೇಜ್ ಇಸ್ ಗ್ಯಾರಂಟೀಡ್. ಸಿಗ್ನಲ್ ಪೆ ರುಕೋಗೆ ತೋ ಯಾದ್ ರಖೋ, ಇಗ್ನಿಷನ್ ಕೋ ಕ್ವಿಕ್ಲಿ ಆಫ್ ಕರೋ. ರೇಸ್ ಮತ್ ಕರೋ, ಆಕ್ಸಿಲರೇಟ್ ಮತ್ ಕರೋ. ಫಿಜುಲ್ ಮೇ ಫ್ಯೂಲ್ ಖರ್ಚ್ ನಾ ಕರೋ. ಕ್ಲಚ್ ಕಮ್ ದಬಾವ್, ಬ್ರೇಕ್ ಕಮ್ ಲಗಾವ್, ಧೀರೆ ಧೀರೆ ಚಲೋ, ರಶ್ ಡ್ರೈವ್ ನಾ ಕರೋ. ध्यान से सुनो ब्रो, ध्यान से सुनो, फ्यूल बचाने की कोशिश तुम करो. ड्राइव स्मार्टली, कंजर्व एनर्जी. इशूड इन पब्लिक इंटरेस्ट बाय ऑयल एंड गैस मार्केटिंग कंपनीज इन पब्लिक सेक्टर. किसान वाणी कार्यक्रम के नामेल्ल केळुगरिगे मत्तोम्मे प्रीतिय स्वागत. ಇದೀಗ ಪಾರಂಪರಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತಾಗಿ ಮೂಡುಬಿದ್ರೆಯ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಂಹಿತ ಸಿದ್ಧಾಂತ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸೌಮ್ಯ ಸರಸ್ವತಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮೂಡುಬಿದ್ರೆ ಇದರ ಸಂಹಿತ ಸಿದ್ಧಾಂತ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯ ಸರಸ್ವತಿ ಪದ್ಯಾಣ ಅವರು. ಇವತ್ತು ನಾವು ಪಾರಂಪರಿಕ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮಲ್ಲಿಗ ಪರಂಪರೆಯಿಂದ ಬಂದಂಥ ಒಂದು ಆಹಾರ ಪದ್ಧತಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ. ಏನಂತ ಹೇಳಿದರೆ ತುಂಬ ವರ್ಷಗಳಿಂದ ನಾವು ಇದನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗ ಈ ಪಾರಂಪರಿಕ ಆಹಾರ ಪದ್ಧತಿ ಅಂತ ತಾವು ಹೇಳುವ ಪಾರಂಪರಿಕ ಆಹಾರ ಪದ್ಧತಿ ಏನು ಇದು? ಪಾರಂಪರಿಕ ಅಂತ ಹೇಳಿದರೆ ಒಂದು ಪ್ರದೇಶಕ್ಕೆ ಸೀಮಿತವಾದ ಅಥವಾ ಒಂದು ಕಾಲಕಾಲಕ್ಕೆ ವ್ಯತ್ಯಾಸ ಆಗುವಂಥ ಆಹಾರ ಪದ್ಧತಿಗಳು ಬಹಳ ಹಿಂದಿನಿಂದ ಆಯಾಯ ಪ್ರದೇಶದಲ್ಲಿ ಸಿಗುವಂಥ ಆಹಾರ ದ್ರವ್ಯಗಳನ್ನು ಉಪಯೋಗಿಸಿಕೊಂಡು ಬೆಳೆದುಕೊಂಡು ಬಂದಿರುವಂತಹ ಒಂದು ಆಹಾರ ಪದ್ಧತಿ. ಇದನ್ನು ಟ್ರೆಡಿಷನಲ್ ಫುಡ್ ಹ್ಯಾಬಿಟ್ಸ್ ಅಂತ ಕರೀತಾರೆ ಅಥವಾ ಎಥ್ನಿಕ್ ಫುಡ್ ಅಂತಲೂ ಕೂಡ ಕರೀತಾರೆ. ಅಂದರೆ ಅದು ಸಾರ್ವಕಾಲಿಕವಾಗಿ ಅಂತಲ್ಲ, ಆದರೆ ಒಂದು ಕಾಲಕ್ಕೆ ಸೀಮಿತವಾಗಿರ್ತದೆ ಮತ್ತು ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತದೆ. ಅಂದ್ರೆ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಪಯೋಗಿಸುವುದನ್ನು ನಾವು ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಉಪಯೋಗಿಸುವುದು ಅನ್ನೋದು ಬರುವುದಿಲ್ಲ. ಅದು ಇಲ್ಲಿಗೆ ಮಾತ್ರ ಸೀಮಿತ, ಯಾಕಂದ್ರೆ ಅಲ್ಲಿ ನಾವು ತಯಾರು ಮಾಡುವಂತಹ ಆಹಾರ ಅಥವಾ ಉಪಯೋಗಿಸುವಂತಹ ಆಹಾರಗಳು ಅಲ್ಲಿ ಆ ಏರಿಯಾದಲ್ಲಿ ಸಿಗುವಂತಹ ಒಂದು ಆಹಾರ ದ್ರವ್ಯಗಳನ್ನ ಉಪಯೋಗಿಸಿಯೇ ಮಾಡಿರುವಂಥದ್ದು. ಅಂಥದ್ದಕ್ಕೆ ಪಾರಂಪರಿಕ ಅಂದ್ರೆ ಅದು ತುಂಬಾ ಹಿಂದಿನಿಂದ ನಡೆದುಕೊಂಡು ಬಂದಿರುವಂಥದ್ದು, ಅದಕ್ಕೆ ಪಾರಂಪರಿಕ ಆಹಾರ ಪದ್ಧತಿ ಅಂತ ಕರೀತಾರೆ. ಈಗೇನಂತ ಹೇಳಿದ್ರೆ ಪಾರಂಪರಿಕ ಆಹಾರ ಪದ್ಧತಿ ಅನ್ನುವಂಥದ್ದು ಹಿಂದಿನಲ್ಲೂ ನಡ್ಕೊಂಡು ಬಂದದ್ದು ಅಂತ ಹೇಳಿದ್ರಿ. ಈಗ ನಾವು ದಿನವೂ ಕೂಡ ಹೊಸ ಆಧುನಿಕ ಯುಗಕ್ಕೆ ಕಾಲಿಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳೆಲ್ಲ ನಮ್ಗೆ ಕಾಣುತ್ತವೆ, ಉತ್ತರ ಭಾರತದ್ದಿರಬಹುದು, ಬೇರೆ ದೇಶಗಳದ್ದಿರಬಹುದು. ಇಂಥ ಸಂದರ್ಭದಲ್ಲಿ ಈ ಕಾಲದಲ್ಲಿ ಇದರ ಪ್ರಾಮುಖ್ಯತೆ ಏನು? ಈಗ ನಾವು ವಾಸ ಮಾಡುವಂತ ಪರಿಸರ, ಇದರ ಸುತ್ತಮುತ್ತಲಿರುವಂತ ಸಿಗುವಂತ ದ್ರವ್ಯಗಳು, ಅದು ಔಷಧೀಯವಾಗಿ ಅಥವಾ ಆಹಾರವಾಗಿ ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರಕೃತಿಗೆ ಪೂರಕವಾಗಿರುತ್ತದೆ. ಯಾಕಂದ್ರೆ ನಾವು ಪ್ರಕೃತಿಯೊಂದಿಗೆ ಜೀವಿಸುವವರು, ಪ್ರಕೃತಿ ಮತ್ತೆ ನಮ್ಮ ಶರೀರದ ನಡುವೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ನಾವೀಗ ಗಮನಿಸಬಹುದು, ನಮ್ಮ ವಾತಾವರಣದಲ್ಲಿ ಅಥವಾ ಕಾಲಮಾನದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಅದರ ಪ್ರಭಾವ ನಮ್ಮ ಶರೀರದ ಮೇಲೆ ಇರ್ತದೆ. ಈಗ ಅಕಾಲಿಕವಾಗಿ ಮಳೆ ಬರುವುದು, ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಾಗ ಅಥವಾ ಮಳೆಗಾಲದಲ್ಲಿ ಒಂದು ಕೆಲವು ದಿನ ಬಿಸಿಲಿರುವುದು, ಇದೆಲ್ಲ ಹವಾಮಾನ ವೈಪರೀತ್ಯಗಳು. ಇದರಿಂದಾಗಿ ನಮ್ಮ ಶರೀರದಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು, ಅಂದರೆ ಸಣ್ಣ ಮಟ್ಟದ ಅಲ್ಲಿ ಹೇಳುವುದಾದರೆ ತಲೆನೋವಿರ್ಬೋದು ಅಥವಾ ಅಜೀರ್ಣ ಇರ್ಬೋದು, ಇಂಥ ಸಮಸ್ಯೆಗಳು ಅಥವಾ ಇದನ್ನು ನೆಗ್ಲೆಕ್ಟ್ ಮಾಡಿದರೆ, ಇದನ್ನು ನಾವು ಗಮನಿಸದೆ ನಮ್ಮ ಆಹಾರ ಕ್ರಮದಲ್ಲಿ ನಾವು ಏನು ವ್ಯತ್ಯಾಸ ಮಾಡದೇ ಹೋದರೆ ಅದು ಮುಂದೆ ಬೇರೆ ಬೇರೆ ರೀತಿಯ ರೋಗಗಳಿಗೆ ಕಾರಣ ಆಗ್ಬೋದು. ಆದ ಕಾರಣ ಅದು ಆಧುನಿಕ ಯುಗದಲ್ಲಿ ಜನಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ ಒಂದು ಪ್ಯಾಷನ್ ಅಂತ ಹೇಳ್ತಾರೆ, ಬೇರೆ ಬೇರೆ ಊರಿನ ತಿಂಡಿಗಳನ್ನು ಸೇವಿಸುವುದು, ಬೇರೆ ಬೇರೆ ಊರಿನ ಆಹಾರ ಪದಾರ್ಥಗಳನ್ನು ನಾವು ಇಲ್ಲಿ ಅಳವಡಿಸಿಕೊಳ್ಳುವುದು. ಅದು ಯಾವಾಗಲೂ ಒಂದು ಸತಿ ತಿಂದರೆ ಅದರಿಂದ ದೊಡ್ಡ ಸಮಸ್ಯೆ ಬರಲಿಕ್ಕಿಲ್ಲ, ಆದರೆ ದಿನ ಅದನ್ನೇ ನಾವು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದಾಗಿ ನಮಗೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಬಹುದು. ಯಾಕಂದರೆ ನಮ್ಮ ಶರೀರ, ನಮ್ಮ ಶರೀರದ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೇವೆ, ಅದು ಇಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ಅದು ಸೆಟ್ ಆಗಿರ್ತದೆ. ಸೊ ನಾವು ನಮ್ಮ ಆಹಾರ ಕ್ರಮವನ್ನು ನಾವು ಬದಲಾಯಿಸಿದಾಗ ಅದು ನಮಗೆ ರೋಗದ ರೂಪದಲ್ಲಿ ಅಥವಾ ಯಾವುದಾದ್ರೊಂದು ತೊಂದರೆಗಳ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಬರ್ತದೆ. ಆದ ಕಾರಣ ನಾವು ಈಗ ಪರಂಪರೆಯಿಂದ ಜನರಿಗೆ ಏನಾಗಿದೆ, ಅದು ಈಗಿನ ಜನರೇಷನ್ನಲ್ಲಿ ಏನಾಗಿದೆ ಅಂದರೆ ಮನೆಯಲ್ಲಿ ಮಾಡುವ ತಿಂಡಿ ಅದು ಅದರ ಬಗ್ಗೆ ಅಂತ ಒಂದು ಒಲವಿರುವುದಿಲ್ಲ. ಹೊರಗಿಂದ ತಂದರೆ ಅಥವಾ ಇನ್ಯಾವುದೋ ಊರಿನ ತಿಂಡಿ ಅಂತಂದರೆ ಅದರ ಬಗ್ಗೆ ಒಂದು ಅದೇನೋ ವಿಶೇಷ ಅಂತ ಬರ್ತದೆ. ಯಾಕಂದರೆ ಈಗಿನ ಜನರೇಷನ್ ಹೇಗೆ ಅಂದರೆ ಬಾಯಿ ರುಚಿಗೆ ಮಾತ್ರ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಅದರಿಂದ ಆರೋಗ್ಯದ ಮೇಲೆ ಏನು ಪರಿಣಾಮ ಅನ್ನೋದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದಿಲ್ಲ. ಆದ ಕಾರಣ ಈಗಿನ ಪ್ರೆಸೆಂಟ್ ಎರಾದಲ್ಲಿ ಈ ಪಾರಂಪರಿಕ ಆಹಾರ ಪದ್ಧತಿಯ ಅಗತ್ಯತೆ ತುಂಬಾ ಇದೆ. ಅದು ಸರಿ, ಹೌದು. ಈಗ ಈ ಪಾರಂಪರಿಕ ಆಹಾರ ಪದ್ಧತಿಯ ಜೊತೆ ನೀವು ಹೇಳಿದ್ರಿ ಕಾಲಾನುಸಾರವಾಗಿ ಆಹಾರ ಕ್ರಮದಲ್ಲಿ ಬದಲಾವಣೆ ಆಗುತ್ತದೆ, ಆಗಬೇಕು ಅನ್ನುವಂಥದ್ದು. ಇದು ಯಾವ ರೀತಿಯಲ್ಲಿ ಈ ರೀತಿಯ ಕ್ರಮ ಅನ್ನುವಂಥದ್ದು ಈ ಕಾಲಾನುಸಾರದ ಆಹಾರ ಕ್ರಮ? ಈಗ ವರ್ಷಕ್ಕೆ 6 ಋತುಗಳನ್ನು ಹೇಳಿದ್ದಾರೆ. ಈಗ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಅಂತ. ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಇದನ್ನು ಒಂದು ರೀತಿಯಲ್ಲಿ 3 ಕಾಲಕ್ಕೆ ನಾವು ಅದನ್ನು ಅರ್ಥೈಸಿಕೊಳ್ಬಹುದು. ಅಂದರೆ ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲ ಅಂತ. ಈ 3 ಕಾಲದಲ್ಲಿ ಕೂಡ ನಮ್ಮ ಶರೀರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಅದೇ ಕಾಲಕ್ಕೆ ಸರಿಯಾಗಿ ಒಂದು ನಡೀತಾ ಇರ್ತದೆ. ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಒಂದು ರೀತಿಯ ನಮ್ಮ ಶರೀರದಲ್ಲಿ ನಡೆಯುವಂಥ ಒಂದು ಚಟುವಟಿಕೆಗಳು, ನಾವು ಅದಕ್ಕೆ ಪೂರಕವಾದಂಥ ಆಹಾರ ಕ್ರಮಗಳನ್ನು ಸೇವಿಸಿದರೆ ಅದು ಅದಕ್ಕೆ ಪೂರಕವಾಗಿ ಆರೋಗ್ಯವಂತವಾಗಿರಬಹುದು. ಬೇಸಿಗೆ ಮುಗಿದ ಮೇಲೆ ಮಳೆಗಾಲ ಬರ್ತದೆ. ಸೊ ಮಳೆಗಾಲದಿಂದಾಗಿ ಆ ಹೊರಗಿನ ವಾತಾವರಣದ ಪ್ರಭಾವದಿಂದಾಗಿ ನಮ್ಮ ಶರೀರದಲ್ಲಿ ಕೆಲವೊಂದು ಮಾರ್ಪಾಡುಗಳಾಗ್ತದೆ. ನಾವು ಆಹಾರ ಕ್ರಮಗಳನ್ನು ಬೇಸಿಗೆ ಕಾಲಕ್ಕೆ ತಕ್ಕುದಾದ ಆಹಾರ ಕ್ರಮಗಳನ್ನು ನಾವು ಅಳವಡಿಸಿಕೊಳ್ತಾ ಇದ್ದು ಅದನ್ನು ನಾವು ಬದಲಾಯಿಸಿಕೊಳ್ಳದಿದ್ದರೆ ಈ ಮಳೆಗಾಲದಲ್ಲಿ ಆಗುವಂಥ ಏನು ಬದಲಾವಣೆಗಳಾಗ್ತದೆ ನಮ್ಮ ಶರೀರದಲ್ಲಿ ಅದು ವಿಪರೀತವಾಗಿ ಕಂಡುಬರ್ತದೆ. ಆದ ಕಾರಣವೇ ನಮ್ಮಲ್ಲೀಗ ವಿಶೇಷವಾಗಿ ಬೇಸಿಗೆಯಲ್ಲಿ ಕಂಡುಬರುವಂಥ ಸಮಸ್ಯೆಗಳೆಂದರೆ ಬಿಸಿಲು ಅಥವಾ ಸೆಕೆ ಜಾಸ್ತಿಯಾದಾಗ ತುರಿಕೆಗಳು ಅಥವಾ ಕಜ್ಜಿಗಳು, ಬೆವರ್ಸಾಲೆ ಅಂತ ಹೇಳ್ತಾರೆ ಇಂಥ ಸಮಸ್ಯೆಗಳು, ಅಥವಾ ಅತಿಯಾದ ಬಾಯಾರಿಕೆ ಆಗುವುದು, ಇದೆಲ್ಲ ನಮಗೆ ಬೇಸಿಗೆಯಲ್ಲಿ ಕಂಡುಬರ್ತದೆ. ಮಳೆಗಾಲದಲ್ಲಿ ಮಳೆಯ ಅಂದರೆ ಈ ಬೇಸಿಗೆಯಿಂದ ಮಳೆಗಾಲಕ್ಕೆ ಬರುವಾಗ ಬೇರೆ ಬೇರೆ ರೀತಿಯ ಈ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಅಲ್ಲದೆ ಈ ಚರ್ಮರೋಗ ಕೂಡ ಬರುವ ಸಾಧ್ಯತೆಗಳು ಉಂಟು. ಮತ್ತೆ ಮಳೆಗಾಲ ಮುಗಿದು ಚಳಿಗಾಲಕ್ಕೆ ಬರುವಾಗ ಪುನಃ ಹಾಗೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು ಇನ್ನೂ ಅಧಿಕವಾಗಿ ಬರುವಂಥ ಸಾಧ್ಯತೆಗಳಿರ್ತದೆ ನಾವು ಆಹಾರದಲ್ಲಿ ಏನು ಬದಲಾವಣೆ ಮಾಡದಿದ್ರೆ. ಆದ ಕಾರಣ ನಮ್ಮಲ್ಲಿ ಅಂದರೆ ನಮ್ಮ ಹಿರಿಯರು ಪರಂಪರೆಯಲ್ಲಿ ಹೇಗಿರ್ತದೆ ಅಂದರೆ ಬೇಸಿಗೆಯಲ್ಲಿ ಇರುವಂಥ ಆಹಾರ ಕ್ರಮಗಳು ಬೇರೆ, ಅದೇ ಮಳೆಗಾಲಕ್ಕೆ ಬಂದಾಗ ಅಲ್ಲಿ ನಾವು ಉಪಯೋಗಿಸುವಂಥ ಆಹಾರಗಳು ಬೇರೆ ಇರ್ತದೆ, ಚಳಿಗಾಲಕ್ಕೆ ಬಂದಾಗ ಮತ್ತೆ ಅಲ್ಲೇ ಪುನಃ ಬದಲಾವಣೆ ಆಗ್ತದೆ. ಅಂದರೆ ಈಗ ಬೇಸಿಗೆಯಲ್ಲಿ ಸಾಧಾರಣವಾಗಿ ನಮ್ಮಲ್ಲಿ ನಾವು ತಂಬುಳಿಗಳು ಮತ್ತು ಶರಬತ್ತು, ಪಾನಕಗಳು ಇದರ ಉಪಯೋಗ ಬೇಸಿಗೆಯಲ್ಲಿ ಜಾಸ್ತಿ. ಅದೇ ಮಳೆಗಾಲಕ್ಕೆ ಬಂದಾಗ ಅದು ನಮ್ಮಲ್ಲಿ ಈ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ ನಾವು ಪತ್ರೊಡೆ ಅಥವಾ ಕಣಿಲೆಯ ಪದಾರ್ಥಗಳು ಇಂಥದನ್ನೆಲ್ಲ ನಾವು ಜಾಸ್ತಿ ಉಪಯೋಗಿಸ್ತೇವೆ. ಚಳಿಗಾಲಕ್ಕೆ ಬಂದಾಗ ಏನಾಗಿರ್ತಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ಜೀರ್ಣಾಂಗ ವ್ಯೂಹವನ್ನು ಪುನಃ ಒಂದ್ಸತಿ ಅದನ್ನು ಶೋಧನೆ ಮಾಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಹೇಗೆಂದರೆ ಚಳಿಗಾಲ ಶುರುವಾದಾಗ ಹುಳಕ್ಕೆ ಔಷಧಿ ಕೊಡುದು ಅಂತ ಒಂದು ವಾಡಿಕೆಯಲ್ಲಿತ್ತು. ಆವಾಗ ಎಂತ ಮಾಡ್ತಾ ಇದ್ರು ಅಂದ್ರೆ ಕೊಜಂಬೆ ಸೊಪ್ಪು ಅಂತ ಹೇಳ್ತಾರೆ, ಅದರ ಗಂಜಿಯನ್ನ ಚಳಿಗಾಲ ಶುರುವಾಗುವ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುವ ಆರಂಭದ 3 ದಿನ ಕೊಜಂಬೆ ಸೊಪ್ಪಿನ ಗಂಜಿಯನ್ನೇ ಕೊಡ್ತಾ ಇದ್ರು. ಈ ಕೊಜಂಬೆ ಸೊಪ್ಪಿಗೆ ಹೊಟ್ಟೆಯ ಹುಳ ಅಥವಾ ಕ್ರಿಮಿಗಳು ನಾಶ ಮಾಡುವಂತ ಶಕ್ತಿ ಇದೆ. ಸೊ ಈ ಕೊಜಂಬೆ ಸೊಪ್ಪಿನ ಗಂಜಿ ಊಟ ಮಾಡುವುದರಿಂದ ಆ ಹೊಟ್ಟೆ ಹುಳದ ಸಮಸ್ಯೆ ಅಂದ್ರೆ ಒಂದ್ಸತಿ ನಮ್ಮ ಇಡೀ ಜೀರ್ಣಾಂಗ ವ್ಯೂಹ ಶೋಧನ ಆಗ ನಮ್ಮ ಶರೀರದ ಚಟುವಟಿಕೆಗಳು ಚಳಿಗಾಲಕ್ಕೆ ಪೂರಕವಾಗಿ ಅದು ಅನುಗುಣವಾಗಿ ನಡೀಲಿಕ್ಕೆ ಸುಲಭ ಆಗ್ತದೆ ಅಂತ. ಮತ್ತೆ ಮಳೆಗಾಲದಲ್ಲಿ ಈಗಂತೂ ಆಟಿ ತಿಂಗಳು ಅನ್ನೋದನ್ನ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲಿ ಈಗ ಪತ್ರೊಡೆ ಅಂತ ಕೆಸವಿನ ಸೊಪ್ಪಿನ ಮಾಡೋದಿರ್ಬೋದು ಅಥವಾ ಕಣಿಲೆ, ಇವೆರಡೂ ಒಂಥರ ಎಲ್ರಿಗೂ ಗೊತ್ತಿದೆ ಇದು ಉಷ್ಣ ಅಂತ. ಎಲ್ಲಾ ಶರೀರಕ್ಕೂ ಅದು ಆಗಿ ಬರುವುದಿಲ್ಲ. ಕೆಲವು ಜನರಿಗೆ ಪತ್ರೊಡೆ ರೆಗ್ಯುಲರ್ ಆಗಿ ತಿಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಥವಾ ಎದೆ ಉರಿ ಬರುವುದು ಇಂಥದ್ದೆಲ್ಲ, ಹೌದು, ಚರ್ಮದಲ್ಲಿ ದದ್ದು ಅಂದರೆ ದಡಿಕೆ ಬಂದಾಗ ಆಗುದು ಇಂಥದ್ದೆಲ್ಲ ಬರ್ತದೆ. ಆದರೆ ಈ ಕೆಸುವಿನ ಅಥವಾ ಕಣಿಲೆಯನ್ನು ಉಪಯೋಗಿಸುವುದರಿಂದ ಮಳೆಗಾಲದಲ್ಲಿ ಬರುವಂಥ ಕೆಲವು ಶೀತ ಜ್ವರ ಇರ್ಬೋದು ಅಥವಾ ಪದೇ ಪದೇ ಬರುವಂಥ ಶೀತ ಜ್ವರಗಳಿರ್ಬೋದು, ಮತ್ತು ಮಳೆಗಾಲದಲ್ಲಿ ಏನಾಗಿರ್ತಂದ್ರೆ ಸ್ವಾಭಾವಿಕವಾಗಿ ಅಗ್ನಿ ಅಂದರೆ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ ಮಳೆಗಾಲದಲ್ಲಿ, ಆಗ ಈ ಜೀರ್ಣ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಕೂಡ ಇದರ ಉಷ್ಣ ಗುಣ ಉಪಕಾರಿಯಾಗಿರ್ತದೆ. ಸೊ ಪತ್ರೊಡೆ ಸೇವನೆ ಅಥವಾ ಕಣಿಲೆಯ ಉಪಯೋಗ, ಅದಲ್ಲದೆ ತತ್ತೆ ಸೊಪ್ಪು ಅಂತ ಹೇಳ್ತಾರೆ ಅದರನ್ನ ಪಲ್ಯ ಮಾಡುದು, ಮತ್ತೆ ನರಿಕಬ್ಬು ಅಂತ ಆಯುರ್ವೇದದಲ್ಲಿ ಕೇಬುಕ ಅಂತ ಹೇಳ್ತಾರೆ, ಇದನ್ನ ಪಲ್ಯ ಮಾಡುದು, ಇದೆಲ್ಲವೂ ಕೂಡ ಮಳೆಗಾಲದಲ್ಲಿ ನಮ್ಮ ಶರೀರದಲ್ಲಿ ಆಗುವಂತ ವೈಪರೀತ್ಯವನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲಿಕ್ಕೆ ಸಹಕಾರಿಯಾಗಿರ್ತದೆ ಅಂತ ಹೇಳಿದ್ರೆ, ಕಾಲಕ್ರಮಕ್ಕೆ ಅನುಗುಣವಾಗಿ ನಮ್ಮ ಆಹಾರವನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತ. ಹೌದು. ಹಾಗಿದ್ರೆ ಈ ಪಾರಂಪರಿಕ ಆಹಾರ ಏನೆಲ್ಲ ವಿಷಯಗಳನ್ನ ಅದು ಒಳಗೊಳ್ಳುತ್ತದೆ ಅನ್ನುವಂಥದ್ದು? ಈ ಪಾರಂಪರಿಕ ಆಹಾರವನ್ನು ಮುಖ್ಯವಾಗಿ ನಾವು ಅದನ್ನು ಅವಲೋಕಿಸಿದರೆ ಅದರಲ್ಲಿ ಎರಡು ರೀತಿಯಲ್ಲಿ ನಾವು ಅದನ್ನು ವಿಂಗಡಣೆ ಮಾಡಬಹುದು. ಒಂದು, ನಾವು ನಮ್ಮ ದಿನನಿತ್ಯದಲ್ಲಿ ಬಳಸುವಂತಹ ತಿಂಡಿ ಇರ್ಬೋದು ಅಥವಾ ಆಹಾರ ವಿಧಾನಗಳಿರ್ಬೋದು. ಅಂದರೆ ಈಗ ನಾವು ಮಾಡುವಂಥ ದೋಸೆ, ಇಡ್ಲಿ ಅಥವಾ ಕಡುಬು, ಇಂಥ ತಿಂಡಿಗಳು, ಅಥವಾ ಊಟದಲ್ಲಿ ಮಾಡುವಂಥ ಬೇರೆ ಬೇರೆ ತರಕಾರಿ ಕಾಯಿಪಲ್ಯ ಹಾಕಿದಂತಹ ಸಾಂಬಾರು ಸಾರು ಇಂಥದ್ದೆಲ್ಲ. ಅದಲ್ಲದೆ ಕೆಲವೊಂದು ರೋಗಗಳಲ್ಲಿ, ರೋಗದ ಆರಂಭಿಕ ಸ್ಥಿತಿಯಲ್ಲಿ ಅಥವಾ ರೋಗದ ಔಷಧಿಗೆ ಪೂರಕವಾಗಿ ಕೆಲವೊಂದು ಆಹಾರ ಕ್ರಮಗಳನ್ನು ಹೇಳ್ತಾರೆ. ಈಗ ತಂಬುಳಿ ಇರ್ಬೋದು, ಕೆಲವೊಂದು ಚಟ್ನಿಗಳು, ಈಗಾಗಲೇ ಹೇಳಿದಂತೆ ಗಂಜಿ ರೀತಿಯಲ್ಲಿ ಅಥವಾ ಪಾನಕದ ರೀತಿಯಲ್ಲಿ ಉಪಯೋಗಿಸುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಪಥ್ಯಾಹಾರ ಅಂತ ಹೇಳುವ ಒಂದು ವರ್ಗಕ್ಕೆ ಅದನ್ನು ಸೇರಿಸಿಕೊಳ್ಬಹುದು. ಅಂದ್ರೆ ಒಂದು, ನಾವು ಸಾಮಾನ್ಯವಾಗಿ ಅದು ಇಂಥ ರೋಗಕ್ಕೆ ಅಂತೇಳಿ ವಿಶೇಷವಾಗಿ ನಾವು ಅದನ್ನು ಹೇಳಲಿಕ್ಕಾಗುದಿಲ್ಲ. ನಮ್ಮ ದೋಸೆ ಆಗಿರ್ಬೋದು ಇಂಥದ್ದೆಲ್ಲ, ಬಟ್ ಈ ತಂಬುಳಿ ಇಂಥದನ್ನೆಲ್ಲ ಕೆಲವೊಂದು ವಿಶೇಷವಾಗಿ ರೋಗದ ಸ್ಥಿತಿಯಲ್ಲೇ ಅದನ್ನು ಉಪಯೋಗಿಸುವಂಥದ್ದು. ಉದಾಹರಣೆಗೆ ಈಗ ಫುಡ್ ಪಾಯ್ಸನಿಂಗ್ ಆಗಿರ್ತದೆ ಅಥವಾ ಒಬ್ಬರಿಗೆ ಭೇದಿ ಆಗಿರ್ತದೆ, ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡುವಂಥದ್ದಂದರೆ ಈ ದಾಳಿಂಬೆ ಸಿಪ್ಪೆಯ ತಂಬುಳಿಯನ್ನು ಮಾಡುವುದು, ಅಥವಾ ಕೆಲವೊಂದು ರಕ್ತಹೀನತೆಯಲ್ಲಿ ಈ ಬಾಳೆ ಹೂವಿನ ಪಲ್ಯ ಮಾಡುವುದು, ಅಥವಾ ಬಾಳೆ ಹೂವಿನ ತಂಬುಳಿ ಮಾಡುವುದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ಈ ಬಾಳೆ ದಂಡಿನ ಉಪಯೋಗ ಆಹಾರದಲ್ಲಿ, ಅಂದರೆ ಅದನ್ನು ಪಲ್ಯ ಮಾಡ್ಬೋದು ಅಥವಾ ಸಲಾಡಿನ ಹಾಗೆ ಮಾಡಿ ಉಪಯೋಗಿಸುವುದು, ಇದೆಲ್ಲ ಕೂಡ ಪಥ್ಯಾಹಾರದಲ್ಲಿ ಬರ್ತದೆ. ಇದನ್ನು ರೋಗದ ಆರಂಭದ ಸ್ಥಿತಿಯಲ್ಲಿ ರೋಗ ಮುಂದುವರಿಯದ ಹಾಗೆಯೇ ಕೂಡ ಇದನ್ನು ಉಪಯೋಗಿಸ್ಬೋದು, ಅಥವಾ ಈಗ ರೋಗ ತೀವ್ರವಾಗಿದ್ದಾಗ ಕೂಡ ಔಷಧಿಯ ಜೊತೆಗೆ ಇದನ್ನು ನಾವು ಆಹಾರದಲ್ಲಿ ಉಪಯೋಗಿಸಿದಾಗ ಅದು ರೋಗ ಗುಣವಾಗಲಿಕ್ಕೆ ತುಂಬ ಸಹಕಾರಿಯಾಗಿರ್ತದೆ ಅಂತ. ಇದರಿಂದಾಗಿ ಈ ಪಾರಂಪರಿಕ ಆಹಾರ ಇಂಥದ್ದನ್ನೆಲ್ಲ ಒಳಗೊಂಡ್ರೆ ನಮ್ಮ ರೋಗವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಹೌದು. ಇದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ಅಂತ ಹೇಳಿ ಪ್ರಾದೇಶಿಕವಾಗಿ ಕೂಡ ವ್ಯತ್ಯಾಸ ಆಗ್ತದ ಹೇಗೆ? ಹೌದು, ಖಂಡಿತ. ಯಾಕಂದ್ರೆ ಒಂದೊಂದು ಪ್ರದೇಶಕ್ಕೆ ವಾಸಿಸುವಂಥ ಪ್ರದೇಶದ ವಾತಾವರಣಕ್ಕೆ ಅನುಕೂಲವಾಗಿ ನಮ್ಮ ಶರೀರದ ಕಾರ್ಯಚಟುವಟಿಕೆಗಳಿರ್ತದೆ. ಉದಾಹರಣೆಗೆ ಈಗ ನಮ್ಮಲ್ಲಿ ನಾವು ಕೋಸ್ಟಲ್ ರೀಜನಲ್ಲಿ ಇರುವಂಥವರು, ಸೊ ಇಲ್ಲಿ ಸೆಕೆ ಬೇಸಿಗೆಯಲ್ಲಿ ವಿಶೇಷವಾಗಿ ಬೇಸಿಗೆಯೂ ತೀವ್ರವಾಗಿರ್ತದೆ, ಮತ್ತು ಸೆಕೆ ಕೂಡ ಜಾಸ್ತಿ, ಅದೇ ಬೆವರುದು ಕೂಡ ಜಾಸ್ತಿ. ಇದೇ ಬೆವರು ನಮಗೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಸೆಕೆ ಇದ್ದರೂ ಕೂಡ ಬೆವರುದು ಕಡಿಮೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿಯೇ ಸಿಗುವಂತಹ ನಾವು ಆಹಾರ ಪದಾರ್ಥಗಳು, ನಾವು ವಿಶೇಷವಾಗಿ ಭತ್ತವನ್ನು ಬೆಳಿತೇವೆ ಇಲ್ಲಿ. ಈಗ ಅದು ಅಡಿಕೆ ಇತ್ಯಾದಿ ವಾಣಿಜ್ಯ ಬೆಳೆಗಳಾಗಿ ಅದು ಮಾರ್ಪಾಡಾಗಿದೆ, ಆದರೆ ಹಿಂದಿನಿಂದಲೂ ಭತ್ತವನ್ನು ವಿಶೇಷವಾಗಿ ಇಲ್ಲಿ ಬೆಳೀತಾ ಇದ್ರು. ನಾವು ತಾರ್ಕಿಕವಾಗಿ ಚಿಂತನೆ ಮಾಡಿದರೆ ನಾವು ಭತ್ತ ಬೆಳಿಲಿಕ್ಕೆ ನಾವು ಗದ್ದೆಯಲ್ಲಿ ನೀರು ನಿಲ್ಲಿಸಿ ನಾವು ಭತ್ತ ಬೆಳಿತೇವೆ. ಆ ಭತ್ತ ಬೆಳೆದು ಈಗ ಕಟಾವಿಗಾಗುವ ಆ ಭತ್ತ ಗಟ್ಟಿಯಾಗಿರ್ತದೆ, ಅಷ್ಟು ನೀರನ್ನು ಅದು ಸೇವಿಸಿ ಅಷ್ಟು ನೀರನ್ನು ಅದು ಹಿಡಿದಿಟ್ಟುಕೊಂಡಿರ್ತದೆ. ಸೊ ಅಂಥ ಭತ್ತವನ್ನು ನಾವು ಪ್ರಮುಖ ಆಹಾರವಾಗಿ ನಾವು ಇಲ್ಲಿ ಉಪಯೋಗಿಸ್ತೇವೆ. ಅಂದರೆ ಇಂಥ ಈ ಅತಿಯಾದ ಸೆಕೆ ಇರುವಾಗ, ಅತಿಯಾದ ಬೆವರುವಾಗ ನಮ್ಮ ಶರೀರಕ್ಕೆ ನಾವು ಕುಡಿದಂತಹ ನೀರು ಅಥವಾ ನಾವು ಸೇವಿಸುವಂತಹ ಆಹಾರದಲ್ಲಿರುವಂತಹ ತೇವಾಂಶ, ಇದನ್ನು ನಮ್ಮ ಶರೀರದಲ್ಲಿ ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಬೇಕು. ಸೊ ನಾವು ಸೇವಿಸುವಂಥ ಈ ಭತ್ತ ಅಥವಾ ಈ ಅಕ್ಕಿಗೆ ಅಂಥ ಗುಣ ಇರುವ ಕಾರಣ ಈ ಪ್ರದೇಶದಲ್ಲಿ ನಾವು ಅದನ್ನು ವಿಶೇಷವಾಗಿ ಅಥವಾ ಈ ಪ್ರದೇಶಕ್ಕೆ ನಾವು ಅದನ್ನು ಭತ್ತವನ್ನೇ ಅಥವಾ ಅಕ್ಕಿಯನ್ನೇ ಉಪಯೋಗಿಸ್ತೇವೆ ಅಂತ. ಇಂಥ ಗುಣಗಳು ನಮಗೆ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅಗತ್ಯ ಇಲ್ಲ. ಆದ ಕಾರಣ ಅಲ್ಲಿಯ ಜನ ಗೋಧಿ ಅಥವಾ ಜೋಳ ಆ ಪ್ರದೇಶಕ್ಕೆ ಸೀಮಿತವಾದ ಅಥವಾ ಆ ಪ್ರದೇಶದಲ್ಲಿ ಅನುಕೂಲಕರವಾದಂಥ ಆಹಾರಗಳನ್ನು ಅಲ್ಲಿ ಉಪಯೋಗಿಸ್ತಾರೆ. ಮತ್ತು ಈಗ ನಾವು ಅಕ್ಕಿಯನ್ನು ಉಪಯೋಗಿಸೋದಾದರೂ ಕೂಡ ನಾವು ಅನ್ನದ ರೂಪದಲ್ಲಿ ಮಾತ್ರ ಅಲ್ಲ, ಅಕ್ಕಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೇವೆ. ನಾವೀಗ ನಮ್ಮಲ್ಲಿ ಹೇಗೆ ಅಂದರೆ ಅಕ್ಕಿಯನ್ನು ರುಬ್ಬಿ ಮಾಡುವಂಥ ಪದಾರ್ಥಗಳನ್ನೇ ಹೆಚ್ಚಾಗಿ ಉಪಯೋಗಿಸ್ತೇವೆ. ಈಗ ರೊಟ್ಟಿಯೇ ಇರ್ಬೋದು, ನಾವು ಅದನ್ನು ಅಕ್ಕಿಯನ್ನು ರುಬ್ಬಿ ರೊಟ್ಟಿ ಮಾಡ್ತೇವೆ ಈ ಕಡೆ ಇಲ್ಲಿ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಲ್ಲಿ. ಅದೇ ಚಪಾತಿ ಅಥವಾ ರೊಟ್ಟಿ ಅದರಲ್ಲಿ ಅದನ್ನು ಈ ಧಾನ್ಯದ ಹುಡಿಯಿಂದ ಮಾಡ್ತಾರೆ. ಸೊ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮ ಇಲ್ಲಿಯ ಈ ಪ್ರದೇಶದ ಜನಗಳ ಜೀರ್ಣಾಂಗ ವ್ಯೂಹ ಅಷ್ಟು ಕೆಪಾಸಿಟಿ ಇರುವುದಿಲ್ಲ. ಆದ ಕಾರಣ ನಮಗೆ ಭತ್ತದಿಂದ ಅಥವಾ ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳು ನಮ್ಮ ಶರೀರಕ್ಕೆ ಸೂಕ್ತ. ಇನ್ನೊಂದು, ನಮ್ಮಲ್ಲಿ ಅಂದರೆ ನಾವು ಜಾಸ್ತಿ ಬೆಳೆಯುವುದು ತರಕಾರಿಗಳು, ಧಾನ್ಯಗಳನ್ನು ನಾವೀಗ ತೊಗರಿ ಅಂತ ಧಾನ್ಯಗಳನ್ನು ನಾವು ಇಲ್ಲಿ ಬೆಳೆಯೋದು ತುಂಬ ಕಡಿಮೆ. ಈ ತರಕಾರಿಗಳು ಕೂಡ ಅದರಲ್ಲಿಯೂ ಸೋರೆಕಾಯಿ ಇರ್ಬೋದು, ಕುಂಬಳಕಾಯಿ, ಸೌತೆಕಾಯಿ ಇಂಥದನ್ನು ನಾವು ಜಾಸ್ತಿ ಉಪಯೋಗಿಸ್ತೇವೆ. ಬೀನ್ಸ್ ಕ್ಯಾರೆಟ್ಗಿಂತನೂ ಜಾಸ್ತಿ, ಮತ್ತು ಅಂತ್ಯ ತರಕಾರಿಗಳನ್ನೇ ಇಲ್ಲಿ ಬೆಳಿತೇವೆ. ಒಂದು ಅನುಕೂಲ ದೃಷ್ಟಿ, ಯಾಕಂದರೆ ಅದನ್ನು ಶೇಖರಣೆ ಮಾಡಿಡ್ಲಿಕ್ಕೂ ಸುಲಭ ಆಗ್ತದೆ. ಮತ್ತೊಂದು, ಈಗಾಗಲೇ ಹೇಳಿದಂತೆ ಇಲ್ಲಿದು ಹ್ಯುಮಿಡಿಟಿ ಅಥವಾ ಇಲ್ಲಿ ಬೆವರುದು ಜಾಸ್ತಿ, ಅಂಥ ಸಂದರ್ಭದಲ್ಲಿ ನಮಗೆ ಅತಿಯಾದ ನೀರಿನಂಶ ಇರುವಂಥ ಆಹಾರಗಳು ಬೇಕಾಗ್ತದೆ. ಆದ ಕಾರಣ ನಾವು ಇಂಥ ಆಹಾರ ಪದಾರ್ಥಗಳನ್ನು ನಾವು ಬೆಳೆಸ್ತೇವೆ ಅಂತ. ಸೊ ಇದು ಈ ಪ್ರದೇಶಕ್ಕೆ ಸೀಮಿತ ಆಗಿರ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಪ್ರಾದೇಶಿಕವಾದಂಥ ಒಂದು ಆಹಾರ ಪದ್ಧತಿ ಇರ್ತದೆ ಅನ್ನುವಂಥ. ಆಹಾರ ಪದ್ಧತಿ ಅಂತ ಹೇಳಿ ಒಂದು ಶಬ್ದ ಹೇಳಿದ್ರೆ ಅದಕ್ಕೆ ಅರ್ಥ ಏನು, ಇದು ಏನನ್ನು ಸೂಚಿಸ್ತದೆ? ಇದು ಆಹಾರ ಪದ್ಧತಿ, ಪದ್ಧತಿ ನಾವು ಒಂದು ಕ್ರಮ ಅಂತ ಹೇಳಿ ಬರೋದು. ಇದರಲ್ಲಿ ಆಹಾರವನ್ನ ತಯಾರಿಸುವ ವಿಧಾನ ಮತ್ತೆ ಆಹಾರವನ್ನ ಸೇವಿಸುವ ಕ್ರಮ ಎರಡೂ ಕೂಡ ಬರ್ತದೆ. ಅಂದ್ರೆ ನಾವು ಆಹಾರ ಅಂತ ಹೇಳಿದ್ರೆ ಯಾವುದೋ ಒಂದನ್ನ ಮಿಕ್ಸ್ ಮಾಡಿ ಬೇಯಿಸಿ ಅಥವಾ ಕುದಿಸಿ ತಿನ್ನೋದು ಅಂತಲ್ಲ. ಪ್ರತಿಯೊಂದಕ್ಕೂ, ಪ್ರತಿಯೊಂದು ಅಂಶಗಳನ್ನ, ಪ್ರತಿಯೊಂದು ಪದಾರ್ಥಗಳನ್ನ ಕೂಡ ನಾವು ಆಹಾರವನ್ನ ತಯಾರು ಮಾಡುವಾಗ ಅದಕ್ಕೊಂದು ಕಾಂಬಿನೇಷನ್ ಅಂತ ಇರ್ತದೆ. ಈಗ ನಾವು ಪದಾರ್ಥದಲ್ಲಿ ಈಗ ಉಪಯೋಗಿಸುವಾಗ ಮೆಣಸ್ಕಾಯಿ ಅಂತ ಹೇಳ್ತೇವೆ. ಮೆಣಸ್ಕಾಯಿ ಅಂದ ತಕ್ಷಣ ಬರುದು ಹಾಗಲಕಾಯಿ. ಈಗ ಬೇರೆ ಉಳಿದ ತರಕಾರಿಗಳನ್ನ, ಮಾವಿನಕಾಯಿ ಇರ್ಬೋದು, ಅನಾನಸ್ ಇರ್ಬೋದು, ಎಲ್ಲ ಹಾಕಿ ಮಾಡ್ತಾರೆ, ಅದು ಬೇರೆ. ಆದ್ರೆ ಮೆಣಸ್ಕಾಯಿ ಅಂತ ಬರುವಾಗ ಅದು ಹಾಗಲಕಾಯಿ. ಹೌದು. ಸೊ ಈ ಹಾಗಲಕಾಯಿದು ಮೆಣಸ್ಕಾಯಿ, ಮೆಣಸ್ಕಾಯಿ ಮಾಡುವಾಗ ನಾವು ಮೆಣಸಿನ ಜೊತೆಗೆ ಬೇರೆ ಸಾಂಬಾರ ಪದಾರ್ಥಗಳನ್ನು ಹಾಕ್ತೇವೆ. ಅದರಲ್ಲಿ ಹಾಕುವುದಲ್ಲಿ ಮುಖ್ಯವಾಗಿರುವಂಥದ್ದು ಎಳ್ಳು. ಎಳ್ಳೇ ಪ್ರಧಾನ, ಉಳಿದದ್ದು ಹಾಕುದು ತೀರಾ ಕಡಿಮೆ. ಮೆಣಸು ಮತ್ತೆ ಎಳ್ಳನ್ನು ಹಾಕಿ ಮಾಡುವಂಥದ್ದು. ಈ ಎಳ್ಳನ್ನೇ ಯಾಕೆ ಹಾಕ್ತಾರೆ ಅಂತಂದರೆ, ಈ ಹಾಗಲಕಾಯಿ ಅತಿ ತಿಕ್ತ ರಸ, ಅಂದರೆ ತುಂಬ ಕಹಿ ಇರ್ತದೆ. ಈ ಕಹಿಯಾದ ಹಾಗಲಕಾಯಿನ ಜಾಸ್ತಿ ತಗೊಂಡಾಗ ಅದು ವಾತದೋಷವನ್ನು ವೃದ್ಧಿ ಮಾಡ್ತದೆ. ಅದರಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ನೋವುಗಳು, ಗಂಟು ನೋವಿರ್ಬೋದು ಅಥವಾ ಹೊಟ್ಟೆ ನೋವಿರ್ಬೋದು, ಬೇರೆ ಬೇರೆ ರೀತಿಯ ನೋವುಗಳು ಕಾಣಿಸಿಕೊಳ್ತದೆ. ಈ ಎಳ್ಳಿಗೆ ಆ ವಾತವನ್ನು ಕಡಿಮೆ ಮಾಡುವ ಗುಣ ಇರ್ತದೆ. ಆದ ಕಾರಣ ಇದನ್ನು ಕಾಂಬಿನೇಷನ್ನಲ್ಲಿ ಉಪಯೋಗಿಸಿದಾಗ ನಮ್ಮಲ್ಲಿ ಆ ಹಾಗಲಕಾಯಿಯ ತೀಕ್ಷ್ಣತೆ, ಅಂದರೆ ಈಗ ವಾತ ವೃದ್ಧಿ ಮಾಡೋ ಗುಣವನ್ನು ಇದು ಬ್ಯಾಲೆನ್ಸ್ ಮಾಡ್ತದೆ ಅಂತ. ಅದೇ ಥರ ಬದನೆಯನ್ನು ನಾವು ಉಪಯೋಗಿಸುವಾಗ ನಾವು ಅದಕ್ಕೆ ಮೆಂತೆಯನ್ನು ಯೂಸ್ ಮಾಡ್ತೇವೆ. ನಮ್ಮಲ್ಲಿ ಏನು ವಾಡಿಕೆ ಅಂದರೆ ಬದನೆ ಅಂದರೆ ನಂಜು ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿಯ ಎಲರ್ಜಿ ಇದ್ದಾಗ ಅಥವಾ ಗಾಯ ಇದ್ದಾಗ ಅದನ್ನು ಜಾಸ್ತಿ ಮಾಡ್ತದೆ ಅನ್ನೋದೊಂದು ಈ ಬದನೆಗೆ ಆ ಗುಣ ಇದೆ. ಅದಕ್ಕೆ ಮೆಂತೆಯನ್ನು ಸೇರಿಸಿದಾಗ ಆ ಗುಣವನ್ನು ಇದು ಮೆಂತೆ ಕಡಿಮೆ ಮಾಡ್ತದೆ. ಅದಲ್ಲದೆ ನಾವು ನಮ್ಮ ಭಾರತದಲ್ಲಿ, ಅದರಲ್ಲಿಯೂ ದಕ್ಷಿಣ ಕನ್ನಡದಲ್ಲಿ ಈ ಸಾಂಬಾರ ಪದಾರ್ಥಗಳನ್ನು ಉಪಯೋಗಿಸೋದು ಜಾಸ್ತಿ. ಅದು ಮೆಣಸಿರ್ಬೋದು ಅಥವಾ ಈ ಕಾಳು ಮೆಣಸು ಅಥವಾ ಶುಂಠಿ, ಮೆಂತೆ, ಇದನ್ನೆಲ್ಲ ಕೊತ್ತಂಬರಿ ಇಂಥ ಪದಾರ್ಥಗಳನ್ನು ನಾವು ಜಾಸ್ತಿ ಯೂಸ್ ಮಾಡ್ತೇವೆ. ಅದರ ಜೊತೆಗೆ ನಾವು ಪ್ರತಿಯೊಂದು ಆಹಾರಕ್ಕೆ ಕೂಡ ಅರಿಶಿನವನ್ನು ಬಳಸ್ತೇವೆ. ಈ ಅರಿಶಿನಕ್ಕೆ ಅದನ್ನು ಆ್ಯಂಟಿ ಕ್ಯಾನ್ಸರಸ್, ಅಂದರೆ ಕ್ಯಾನ್ಸರ್ ರೋಗವನ್ನು ಗುಣಪಡಿಸುವಂಥ ಶಕ್ತಿ ಇದೆ. ಈಗ ಆಲ್ರೆಡಿ ತುಂಬ ರಿಸರ್ಚ್ ಆಗಿ ಪ್ರೂವ್ ಆದಂಥ ವಿಷಯ ಅದು. ಈಗ ಇತ್ತೀಚೆಗೆ ಅದರ ಪ್ರಮಾಣ, ಅಂದರೆ ಅದರದ್ದು ಉಪಯೋಗ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಪರಂಪರೆಯಿಂದ ಪ್ರತಿಯೊಂದು ಅಡಿಗೆಯಲ್ಲಿ, ಪ್ರತಿಯೊಂದು ಪದಾರ್ಥದಲ್ಲಿ ಕೂಡ ಅರಿಶಿನವನ್ನು ಉಪಯೋಗಿಸ್ತಾರೆ. ಆದ ಕಾರಣವೇ ಇರ್ಬೋದು, ಈಗಿನದಕ್ಕಿಂತ ಹೆಚ್ಚು, ಬಹುಶಃ ಒಂದು 15-20 ವರ್ಷದ ಮೊದಲಿನ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೆಗೆದು ನೋಡಿದರೆ ಕ್ಯಾನ್ಸರ್ ಅನ್ನೋದು, ಅದರದ್ದು ಪ್ರಮಾಣ ಬಹುಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಇದ್ದಿರ್ಬೋದು. ಈಗಿನ ನಮ್ಮ ಬದಲಾದ ಆಹಾರ ಪದ್ಧತಿಯಿಂದ ಅದು ಒಂಥರ ಕ್ಯಾನ್ಸರ್ ಅಂದರೆ ಎಲ್ಲ ಅದೊಂದು ಕಾಮನ್ ಅನ್ನೋ ಸ್ಥಿತಿಗೆ ತಲುಪಿದೆ. ಆದರೆ ಈ ಸಾಂಬಾರ ಪದಾರ್ಥಗಳು ಅನ್ನೋದು ಅರಿಶಿನವೇ ಇರ್ಬೋದು ಅಥವಾ ನಮ್ಮ ಕಾಳುಮೆಣಸು, ಶುಂಠಿ, ಕೊತ್ತಂಬರಿ, ಜೀರಿಗೆ, ಪ್ರತಿಯೊಂದು ಕೂಡ ಒಂದು ಇಂಡೈರೆಕ್ಟ್ ಆಗಿ ನಮ್ಮ ಶರೀರವನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಅದಲ್ಲದೆ ಅರಿಶಿನಕ್ಕೆ ನರ್ವೈನ್ ಟಾನಿಕ್ ಅಂತ ಹೇಳ್ತಾರೆ, ನರಕ್ಕೆ ಸಂಬಂಧಪಟ್ಟವಂಥ ಪೋಷಣೆಯನ್ನು ಕೊಡ್ತದೆ. ಆದ ಕಾರಣ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತೇಳಿ ಕಂಪವಾತ ಅಂತ ಇರುವ ವ್ಯಾಧಿ ಇರ್ಬೋದು, ಅಥವಾ ಅಲ್ಝಿಮಿನ್ಸ್ ಡಿಸೀಸ್, ಡಿಮೆನ್ಷಿಯಾ ಅಂದರೆ ಮರೆವಿನ ಕಾಯಿಲೆ, ಇಂಥದಕ್ಕೆ ಕೂಡ ಅದು ಪ್ರಿವೆಂಟಿವ್ ಆಗಿ ಅರಿಶಿನ ಇರ್ಬೋದು, ಇಂಥ ಎಲ್ಲ ಸಾಂಬಾರ ಪದಾರ್ಥಗಳು ಕೂಡ ಅದಕ್ಕೆ ಅದನ್ನು ತಡೆಯುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ಆಹಾರ ಪದ್ಧತಿಯಲ್ಲಿ ಎರಡು ವಿಷಯ ಅಂತ ಹೇಳಿದ್ರೆ, ಒಂದು ಆಹಾರ ಮಾಡುವ ಕ್ರಮ, ಮತ್ತೊಂದು ಅದನ್ನು ತೆಗೆದುಕೊಳ್ಳುವ ಕ್ರಮ, ಸೇವನೆ. ಈ ಆಹಾರವನ್ನು ತೆಗೆದುಕೊಳ್ಳುವ ಅಥವಾ ಸೇವಿಸುವ ಕ್ರಮ ಯಾವ ತರ ಇರಬೇಕು? ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಅದು ಈಗಲೂ ಪ್ರಚಲಿತದಲ್ಲಿದೆ. ಅಂದರೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂತ, ಇದು ಮುಖ್ಯವಾಗಿ ಯಾಕಂದರೆ ಇತ್ತೀಚೆಗೆ ಎಲ್ಲ ಮನೆಗಳಲ್ಲಿಯೂ ಡೈನಿಂಗ್ ಟೇಬಲ್ ಬಂದಿದೆ, ಮೇಲೆ ಕೂತ್ಕೊಂಡು ಅಥವಾ ಕೈಯಲ್ಲಿ ಹಿಡ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಇಂಥದ್ದೆಲ್ಲ ಅಭ್ಯಾಸಗಳಿದೆ. ಅದು ಹಿಂದಿನ ಕಾಲದಲ್ಲಿ ಅಂಥದ್ದನ್ನು ಮನೆಯಲ್ಲಿ ಈಗ ಅಜ್ಜ ಅಜ್ಜಿದ್ರೆ ಅವರು ಒಪ್ತಿರಲಿಲ್ಲ. ಯಾಕಂದರೆ ನಾವು ನೆಲದಲ್ಲಿ ಕೂತು ಊಟ ಮಾಡುವಾಗ ನಾವು ಪ್ರತಿಯೊಂದು ಅನ್ನದ ತುತ್ತನ್ನು ತಗೊಳ್ತುಕೊಳ್ಳುವಾಗ ಒಂದು ಸ್ವಲ್ಪ ಬಗ್ತೇವೆ. ಆ ರೀತಿಯ ಆ ಒಂದು ಮೂಮೆಂಟಿಂದ ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ ಅದಕ್ಕೊಂದು ಅಲ್ಲಿ ಇರುವಂಥ ಮಾಂಸಖಂಡಗಳಿಗೆ ಒಂದು ಚಾಲನೆ ಸಿಗ್ತದೆ. ಅದು ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡ್ತದೆ. ಅದು ಒಂದು. ಮತ್ತು ಆಹಾರ ನಾವು ಸೇವಿಸುವಾಗ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ ನಮಗೆ ಹೊಟ್ಟೆ ತುಂಬ ಆಗುವಷ್ಟು ಊಟ ಮಾಡಬಾರದು ಅಂತ, ನಮಗಿನ್ನೂ ಒಂದು ತುತ್ತು ಬೇಕು ಅನ್ನುವಾಗ ನಾವು ಊಟ ಮಾಡೋದು ನಿಲ್ಲಿಸಬೇಕಂತ ಒಂದು ಮಾತಿದೆ. ಈ ನೆಲದಲ್ಲಿ ಕೂತು ಊಟ ಮಾಡುವಾಗ ನಮಗೆ ಆ ರೀತಿ ನಮಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ನಾವು ಯಾವಾಗ ನಾವು ನಮ್ಮ ಆಹಾರವನ್ನು ಮಿತವಾಗಿ ತಗೊಳ್ತೇವ ಆಗ ಅದು ಆಟೋಮೆಟಿಕ್ಕಾಗಿ ನಮ್ಮ ಜೀರ್ಣಶಕ್ತಿಗೆ ಸಹಾಯ ಆಗ್ತದೆ. ಇನ್ನೊಂದು ಆಹಾರ ದ್ರವ್ಯಗಳನ್ನು ಸೇವಿಸುವಂಥ ಕ್ರಮ ಅಂತ, ಅಂದರೆ ಯಾವ ನಮ್ಮ ಆಹಾರದಲ್ಲಿ ಎಲ್ಲ ರೀತಿಯ ರಸಗಳಿರುವಂಥ ಆಹಾರಗಳಿರ್ತವೆ. ವಿಶೇಷವಾಗಿ ಯಾವುದಾದ್ರೂ ಮದುವೆ ಊಟ ಇರ್ಬೋದು ಅಥವಾ ಇನ್ಯಾವುದೋ ಫಂಕ್ಷನ್ ಇದು ಊಟ ಇರ್ಬೋದು, ಅಲ್ಲಿ ನಾವು ಸಾಮಾನ್ಯವಾಗಿ ಸುರುವಿಗೆ ಪಾಯಸ ಮತ್ತು ಪಲ್ಯ ಇಂಥ ಈ ರೀತಿ ಅದಕ್ಕೊಂದು ಆರ್ಡರ್ ಅಂತ ಇರ್ತದೆ ಊಟ ಮಾಡೋದಕ್ಕೆ. ಈ ಯಾಕೆ ಮಧುರಸವೇ ಯಾಕೆ ಬಳಸ್ತಾರೆ, ಅದು ಯಾಕೆ ಆ ಪಾಯಸವನ್ನೇ ಯಾಕೆ ಊಟ ಮಾಡಬೇಕು ಅಂದರೆ, ನಾವು ಹಸಿವಾಗಿ ಊಟ ಮಾಡುವಾಗ ನಮ್ಮ ಶರೀರದಲ್ಲಿ ಒಂದು ಸ್ವಲ್ಪ ನಿತ್ರಾಣ ಇರ್ಬೋದು, ನಿಶಕ್ತಿ ಇರ್ಬೋದು. ಸೊ ಮಧುರ ರಸ ಅಂತ ಹೇಳೋದು ನಮಗೆ ಇಮ್ಮಿಡಿಯೇಟಾಗಿ, ಈಗ ಗ್ಲುಕೋಸ್ ಕೊಟ್ಟ ಹಾಗೆ ಇಮ್ಮಿಡಿಯೇಟಾಗಿ ನಮಗೊಂದು ಶಕ್ತಿ ಕೊಡ್ತದೆ. ನಂತರ ನಾವು ಊಟ ಮಾಡುವಾಗ ಬೇರೆ ರೀತಿಯ ಎಲ್ಲ ಆಹಾರ ಪದಾರ್ಥಗಳನ್ನು ಊಟ ಮಾಡಿ ಕೊನೆಯಲ್ಲಿ ನಮಗೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಹ ಒಂದು ಅನುಕೂಲ ಆಗುವ ಹಾಗೆ ಕೊನೆಯಲ್ಲಿ ಮಜ್ಜಿಗೆಯಲ್ಲಿ ನಾವು ಊಟ ಮುಗಿಸ್ತೇವೆ. ಮಜ್ಜಿಗೆಗೆ ಒಂದು ಉಪ್ಪಿನಕಾಯಿ, ಉಪ್ಪಿನಕಾಯಿಯಲ್ಲಿರುವಂಥ ಸಾಸಿವೆ ಇರ್ಬೋದು ಅಥವಾ ಮೆಣಸಿರ್ಬೋದು, ಉಪ್ಪು ಇರ್ಬೋದು, ಹುಳಿ, ಇದು ಎಲ್ಲ ರಸಗಳನ್ನು ಒಳಗೊಂಡಿದೆ ಉಪ್ಪಿನಕಾಯಿ. ಸೊ ಅದನ್ನು ಸೇವಿಸುವುದರಿಂದ ನಮ್ಮ ಜೀರ್ಣಶಕ್ತಿಯನ್ನು ಅದು ಬೇಗ ಜೀರ್ಣ ಆಗುವಂತೆ ಒಂದು ಮಾಡ್ತದೆ. ಆದ ಕಾರಣ ನಾವು ಆ ಊಟ ಮಾಡೋದಕ್ಕೆ ಸಹ ಒಂದು ಕ್ರಮ ಅನ್ನೋದನ್ನು ಪಾಲಿಸಬೇಕು ಅಂತ. ಇದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿದೆ, ಆದರೆ ಈಗ ಆ ರೀತಿಯ ಒಂದು ಕ್ರಮಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಅದನ್ನು ಪಾಲಿಸಿದರೆ ನಮಗೆ ಮುಂದೆ ಯಾವುದೇ ರೀತಿಯ ರೋಗಗಳನ್ನು ಬರದ ಹಾಗೆ ತಡೆಗಟ್ಟುವುದು ಸುಲಭ ಅಂತ. ಈಗ ಈ ರೀತಿಯ ಆಹಾರ ಸೇವಿಸುವ ಕ್ರಮ ಇರ್ಬೋದು, ಆಹಾರ ಮಾಡುವ ಕ್ರಮ ಇರ್ಬೋದು, ಇದನ್ನು ಆಯುರ್ವೇದದಲ್ಲಿ ಹೇಳಿದೆಯಾ ಅನ್ನುವ? ಹೌದು, ಈಗ ಪಾರಂಪರಿಕ ಆಹಾರ ಪದ್ಧತಿ ಅಂತ ನಾವೇನು ಹೇಳ್ತೇವೋ ಇದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿರುವಂಥ ಇದು ಒಂದು ಜನರ ಅಗತ್ಯ ಅಥವಾ ಅನಿವಾರ್ಯದಿಂದಾಗಿ. ಅಂದರೆ ಹಿಂದಿನ ಕಾಲದಲ್ಲಿ ಏನ ಈಗಿನ ಕಾಲದ ಹಾಗೆ ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಅಥವಾ ವಾಹನ ಈ ಸೌಕರ್ಯಗಳು ಎಲ್ಲ ತುಂಬ ಕಡಿಮೆ ಇತ್ತು. ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಆದಾಗ ಅವರಿಗೆ ಅದಕ್ಕೆ ಬೇಕಾದ ಸೂಕ್ತ ಪರಿಹಾರಕ್ಕೆ ಮನೆಯಿಂದ ಹೋಗುದು ಅಂಥದ್ದೆಲ್ಲ ಸ್ವಲ್ಪ ಕಷ್ಟ ಇತ್ತು. ಆದ ಕಾರಣ ಅವರು ಯಾವುದನ್ನು ಅವರ ಸುತ್ತಮುತ್ತಲೇ ಸಿಗುವಂತಹ ಆಹಾರ ದ್ರವ್ಯಗಳಲ್ಲಿಯೇ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೋಸ್ಕರ ಈ ಪಾರಂಪರಿಕ ಆಹಾರ ಪದ್ಧತಿ ಅನ್ನೋದು ಬೆಳೆದು ಬಂದಿರುವಂಥದ್ದು. ಇದನ್ನು ನಾವು ಆರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಅದೇ ಆಯುರ್ವೇದ ಶಾಸ್ತ್ರಕ್ಕೆ ಬಂದರೆ ಆಯುರ್ವೇದ ಶಾಸ್ತ್ರವನ್ನು ನಾವು ಸೈನ್ಸ್ ಆಫ್ ಲೈಫ್ ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ಈ ಪಾರಂಪರಿಕವಾಗಿ ಏನೆಲ್ಲ ಹೇಳಿದ್ದಾರೆ ಇದನ್ನೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಅವರು ಆಯುರ್ವೇದದಲ್ಲಿ ವಿವರಿಸಿದ್ದಾರೆ. ಈ ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಒಂದು ಮಾತಿದೆ, ಆಯುರ್ವೇದ ಶಾಸ್ತ್ರ ಹೇಗೆ ಬೆಳೆದು ಬಂತು ಅಂದರೆ ಅದು ಆಯುರ್ವೇದದಲ್ಲಿ ಹೇಳಿರುವಂಥ ಎಲ್ಲ ಗಿಡಮೂಲಿಕೆಗಳಿರ್ಬೋದು, ಔಷಧೀಯ ಸಸ್ಯಗಳ ವಿವರಣೆ ಇರ್ಬೋದು, ಇದೆಲ್ಲವೂ ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಮೂಲ ವಿಷಯ ಅಂದರೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಹೇಳ್ತೇವಲ್ಲ, ಇದನ್ನು ಜನರು ತಿಳಿದುಕೊಂಡಿದ್ದು ಯಾರು ಈ ಕಾಡಿನಲ್ಲಿ ವಾಸ ಮಾಡುವ ಜನಗಳು, ಯಾರು ದನ ಮೇಯಿಸುವವರು ಅಥವಾ ಕುರಿ ಹೀಗೆ ದನಕರುಗಳನ್ನು ಮೇಯಿಸುವವರು ಅವರು ಅಂದರೆ ಕಾಡು ಮೇಡನ ಅಲಿತಾ ಇರ್ತಾರೆ. ಅವರಿಗೆ ದನ ಯಾವ್ಯಾವ ವಸ್ತು ಸಸ್ಯಗಳನ್ನು ತಿಂತದೆ, ಅದರಿಂದ ಏನೇನು ಲಾಭ ಆಗ್ತದೆ ದನಗಳಿಗೆ ಅಥವಾ ಹಸುಗಳಿಗೆ, ಅದನ್ನು ಗಮನಿಸಿ ಅದರಿಂದ ಮತ್ತೆ ಅದನ್ನು ಮನುಕುಲಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಮತ್ತೆ ಅದನ್ನು ಮುಂದುವರಿಸಿಕೊಂಡು ಬಂದದ್ದು. ಆದ ಕಾರಣ ಈ ಇಂಥ ಪಾರಂಪರಿಕವಾಗಿ ಹೇಳಿರುವಂಥ ಆಹಾರಗಳನ್ನು ಆಯುರ್ವೇದದಲ್ಲಿ ಶಾಸ್ತ್ರೀಯವಾಗಿ ಅದನ್ನು ವಿವರಿಸಲಾಗಿದೆ. ಈಗ ಅಪಾರಂಪರಿಕವಾಗಿ ಹೇಳಿರುವಂಥ ಆಹಾರಗಳು ನಮ್ಮ ಭಾವಪ್ರಕಾಶ ಸಂಹಿತೆ ಇರ್ಬೋದು, ಚರಕ ಸಂಹಿತೆ ಇರ್ಬೋದು, ಇಲ್ಲೆಲ್ಲ ಕೂಡ ಈ ರೊಟ್ಟಿ ಮಾಡುವ ವಿಧಾನ ಅಥವಾ ದೋಸೆ ಮಾಡೋದು, ಇಡ್ಲಿ ಮಾಡುವ ವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ವಿವರಿಸಿದ್ದಾರೆ. ಅದನ್ನು ಹೇಗೆ ಮಾಡಬೇಕು, ಅದರಿಂದ ಏನು ಲಾಭ, ಅನ್ನೋದನ್ನು. ಅದೇ ಥರ ಈಗ ಪಥ್ಯಾಹಾರ ಅಂತ ಏನು ಹೇಳಿದ್ದೇವೆ ನಮ್ಮಲ್ಲಿ ತಂಬುಳಿ ಅಥವಾ ಇಂಥ ಬೇರೆ ಬೇರೆ ಕ್ರಮಗಳನ್ನು ಹೇಳಿದ ಹಾಗೆ ಆಯುರ್ವೇದದಲ್ಲಿ ಕೂಡ ಕೆಲವೊಂದು ರೋಗಕ್ಕೆ ಕೆಲವೊಂದು ಆಹಾರ ಕ್ರಮಗಳನ್ನು ಹೇಳ್ತಾರೆ ಅದನ್ನು ಪಥ್ಯಾಹಾರವಾಗಿ ಅಂತ. ಉದಾಹರಣೆಗೆ ಷಡಂಗ ಪಾನೀಯ ಅಂತ ಹೇಳ್ತಾರೆ. ಈ ಷಡಂಗ ಪಾನೀಯದಲ್ಲಿ ಉಶಿರ ಮತ್ತು ನಾವು ಲಾವಂಚ ಅಂತ ಹೇಳ್ತೇವೆ ಇಂಥ ದ್ರವ್ಯಗಳನ್ನು ಉಪಯೋಗಿಸಿ ಮಾಡುವಂಥ ಒಂದು ಪಾನಕ ಅದು. ಅದಕ್ಕೆ ಶುಂಠಿ ಅಥವಾ ಬೆಲ್ಲ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಅದನ್ನು ಸೇವಿಸುವುದರಿಂದ ಜ್ವರದಲ್ಲಿ ಆಗುವಂಥ ಅಗ್ನಿ ಮೇಲೆ ಆಗುವಂಥ ಪರಿಣಾಮವನ್ನು ನಾವು ಕಡಿಮೆ ಮಾಡ್ಬೋದು. ಮತ್ತು ಜ್ವರ ಕಾಲದಲ್ಲಿ ಬರುವಂಥ ಬಾಯಾರಿಕೆ ಅದಕ್ಕೆ ಸಹ ಇದೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂತ. ಅದೇ ಥರ ಈಗ ರಕ್ತಪಿತ್ತ ಅಂತ ಒಂದು ವ್ಯಾಧಿ ಇದೆ, ಅದರಲ್ಲಿ ಉಪಯೋಗಿಸುವಂಥ ತರ್ಪಣ ಅಂದರೆ ಖರ್ಜೂರವನ್ನು ಉಪಯೋಗಿಸಿಕೊಂಡು ಮಾಡುವಂಥ ಒಂದು ಆಹಾರ, ಅದೇ ಥರ ಖರ್ಜೂರಾದಿ ಮಂತ ಅಂತ ಪಾನಕದ ರೀತಿಯಲ್ಲಿ ಉಪಯೋಗಿಸುವಂಥ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಹಾರದ ಬಗ್ಗೆ ಕೂಡ ಪಥ್ಯಾಹಾರದಲ್ಲಿ ಅಂದರೆ ಅದನ್ನು ಚಿಕಿತ್ಸೆಯ ಜೊತೆಗೆ ಚಿಕಿತ್ಸೆಗೆ ಪೂರಕವಾಗಿ ಉಪಯೋಗಿಸುವಂಥ ಆಹಾರ ಕ್ರಮಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂತ ಹೇಳಿದ್ರೆ ಆಹಾರ ಕ್ರಮ ಅಂತ ಹೇಳಿದ್ರೆ ಯಾವುದನ್ನ ಉಪಯೋಗಿಸಬೇಕು ಬೇಡ ಅನ್ನೋ ಬಗ್ಗೆ ಕೂಡ ಹೇಳಿದ್ದಾರೆ. ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ ಈ ಪಾರಂಪರಿಕ ಆಹಾರ ಈಗಿನ ದಿವಸಗಳಲ್ಲಿ ಕಡಿಮೆ ಆಗ್ತಾ ಇರೋ ದಿವಸಗಳಲ್ಲಿ ಮತ್ತೆ ಇದನ್ನ ಈ ಪದ್ಧತಿಯನ್ನು ನಾವು ಮುಂದುವರಿಸಬೇಕಾದ ಅಗತ್ಯದ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀವಿ? ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹೊಸ ಹೊಸ ಕಾಯಿಲೆಗಳು ಅಲ್ಲ ಅನ್ನ ಅಂದರೆ ಅದಕ್ಕೆ ಹೊಸ ಕಾಯಿಲೆಗಳು ಅಂದ ತಕ್ಷಣ ಅದರದ್ದು ರೂಪ ಅದರದ್ದು ಲಕ್ಷಣಗಳು ಅಥವಾ ಅದಕ್ಕೆ ಬೇಕಾದ ಚಿಕಿತ್ಸೆಗಳು ಇಂಥದಕ್ಕೆಲ್ಲ ಇದನ್ನೆಲ್ಲ ಸಂಶೋಧನೆ ಮಾಡಿ ಅದಕ್ಕೆಲ್ಲ ಒಂದು ಸಮಯ ತಗೊಳ್ತದೆ ಮತ್ತು ಚಿಕಿತ್ಸೆಗೆ ಕೂಡ ಅದು ಕಷ್ಟ. ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅನ್ನೋದು ಮೂಲಧ್ಯೇಯ ಆಯುರ್ವೇದದ್ದು. ಅಂದರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ಪರಮಧ್ಯೇಯ ಆಗಿರ್ತದೆ. ಅದಲ್ಲದಿದ್ದರೆ ಮಾತ್ರ ಅಂದರೆ ಸಾಧ್ಯವಾಗಿದ್ರೆ ಮಾತ್ರ ಮತ್ತೆ ಆತುರಸ್ಯ ರೋಗನೂತ್ ಅಂದರೆ ಒಬ್ಬ ರೋಗಿಯ ಚಿಕಿತ್ಸೆಗೆ ನಂತರದ ಪ್ರಾಮುಖ್ಯತೆ. ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ನಮ್ಮ ಆಹಾರ ಮತ್ತು ನಮ್ಮ ವಿಹಾರ ಅಂದರೆ ನಮ್ಮ ದಿನನಿತ್ಯ ಚಟುವಟಿಕೆಗಳು ಮತ್ತು ನಮ್ಮ ನಿದ್ರೆ ಇತ್ತೀಚಿನ ದಿನಗಳಲ್ಲಂತೂ ಇದು ತುಂಬ ಮುಖ್ಯ. ಯಾಕಂದರೆ ಜನ ಈಗಿನ ಕಾಲದಲ್ಲಿ ನೈಟ್ ಡ್ಯೂಟಿ ಮಾಡೋದಿರ್ಬೋದು ಅಥವಾ ಮಕ್ಕಳು ಕೂಡ ಈಗ ಸಣ್ಣ ಮಕ್ಕಳು ಕೂಡ ಮೊಬೈಲ್ ನೋಡುವ ಇದ್ದಿರೋ ಚಟವೂ ಇರ್ತದೆ ಕೆಲವೊಂದು ಸತಿ, ಅಥವಾ ಓದುದು ರಾತ್ರಿ ಇಡೀ ಓದುದು ಬೆಳಗಿನ ಹೊತ್ತಿಗೆ ಮಲಗುದು. ಸೊ ಇಂಥದ್ದೆಲ್ಲವೂ ಕೂಡ ನಮ್ಮ ಶರೀರದ ಒಂದು ಸರ್ಕಾರ್ಡಿಯನ್ ರಿದಮ್ ಅಂತ ಅಂದ್ರೆ ಶರೀರದ ಒಂದು ಫಿಸಿಯೋಲಾಜಿಕಲ್ ಸೈಕಲ್ ಅಂತ ಇರ್ತದೆ. ಅದರಲ್ಲಿ ವ್ಯತ್ಯಾಸ ಆಗ್ತದೆ, ಅದರಲ್ಲಿ ವ್ಯತ್ಯಾಸ ಆದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ, ಇದರಿಂದಾಗಿ ಬೇರೆ ಬೇರೆ ರೀತಿಯ ರೋಗಗಳು ಕಾಣಿಸಿಕೊಳ್ತದೆ. ಆದ ಕಾರಣ ನಾವು ಸೇವಿಸುವ ಆಹಾರ ನಮ್ಮ ಕಾಲಾನುಕ್ರಮದಲ್ಲಿ ಮಾಡಬೇಕಾದಂಥ ಆಹಾರದಲ್ಲಿ ಮಾಡಬೇಕಾದಂಥ ಬದಲಾವಣೆಗಳು ಮತ್ತು ನಮ್ಮ ವಿಹಾರಗಳು ಅಂದರೆ ಚಟುವಟಿಕೆಗಳು ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಿ ನಾವು ಪಾಲಿಸಿದರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಅಂತ. ಒಳ್ಳೆಯದು ಡಾಕ್ಟರ್ ಸೌಮ್ಯ ಸರಸ್ವತಿ ಅವರೇ, ಮುಖ್ಯವಾಗಿ ನಮ್ಮ ಪರಂಪರಾನುಗತವಾಗಿ ಬಂದಂಥ ಆಹಾರ ಪದ್ಧತಿ ಯಾವ ರೀತಿಯಲ್ಲಿ ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಪಾರಂಪರಿಕ ಆಹಾರ ಮತ್ತು ಆರೋಗ್ಯ ಈ ಕುರಿತಾಗಿ ಮೂಡುಬಿದ್ರೆಯ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಂಹಿತ ಸಿದ್ಧಾಂತ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸೌಮ್ಯ ಸರಸ್ವತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಇದೀಗ ಕೇಳೋಣ ಕೃಷಿ ಮಾಹಿತಿ. ಪ್ರಸ್ತುತಿ ಡಾಕ್ಟರ್ ಎಂ ಶಂಕರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಷಯ ಕೃಷಿ ಬೆಳೆಗೆ ಹಾನಿ ಮಾಡುವಂತಹ ಕಾಡು ಪ್ರಾಣಿಗಳನ್ನು ನಿಯಂತ್ರಿಸುವ ಯಂತ್ರದ ಕುರಿತು ಒಂದು ಪರಿಚಯ ಮಾಡಲಿಕ್ಕಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ ಕಾಡು ಪ್ರಾಣಿಗಳಿಂದ ರೈತರಿಗೆ ಆಗುತ್ತಿರುವ ಕಷ್ಟ ಕಂಡು ಈ ಯಂತ್ರ ಕಂಡುಹಿಡಿಯುವ ಪ್ರಯತ್ನ ಮಾಡಲಾಗಿದೆ. ಕಡಿಮೆ ವೆಚ್ಚದಲ್ಲಿ ಪ್ರಾಣಿಗಳಿಗೆ ಯಾವುದೇ ಹಾನಿಯಾಗದೆ ರೈತನ ಬೆಳೆ ರಕ್ಷಿಸುವ ಪ್ರಯತ್ನ ಇದಾಗಿದೆ. ಏನಪ್ಪ ಈ ಯಂತ್ರ ಅಂತಂದರೆ, ಈ ಯಂತ್ರದಲ್ಲಿ 360 ಡಿಗ್ರಿ ಸುತ್ತುವಂತಹ ಮನುಷ್ಯಾಕೃತಿಯ ಗೊಂಬೆಯನ್ನು ಅಳವಡಿಸಲಾಗಿದೆ. ಈ ಗೊಂಬೆಯ ಗಂಟಲು ಭಾಗದಲ್ಲಿ CCTV ಕ್ಯಾಮ್ರಾ ಅಳವಡಿಸಲಾಗಿದೆ. ಈ ಕ್ಯಾಮ್ರಾ ತೋಟದಲ್ಲಿ ಓಡಾಡುವ ಕಾಡು ಪ್ರಾಣಿಗಳನ್ನು ಗುರುತಿಸಿ ಅದನ್ನು ಬೆದರಿಸಲು ಅವುಗಳ ನೈಸರ್ಗಿಕ ವೈರಿಗಳಾಗಿರುವ ಸಿಂಹ ಮೊದಲಾದ ವೈರಿ ಪ್ರಾಣಿಗಳ ಶಬ್ದವನ್ನು ಉಂಟು ಮಾಡುತ್ತದೆ. ರಾತ್ರಿ ವೇಳೆ ಫ್ಲಾಶ್ ಲೈಟ್ ಬಳಸಿ ಪ್ರಾಣಿಗಳನ್ನು ಬೆದರಿಸುವಂತಹ ಒಂದು ಕೆಲಸ ಈ ಯಂತ್ರ ಮಾಡುತ್ತೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರಬೇಕು, ರೈತರು ಅವರದೇ ಆದಂತಹ ಕೆಲವೊಂದು ಮಾದರಿಗಳನ್ನು ಅವರು ಕಂಡುಕೊಂಡಿದ್ದಾರೆ ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ. ಈಗ ಕಾಡು ಅಂದಿ ಬಂತು ಅಂತಂದ್ರೆ ಸುತ್ತಲೂ ಕೂಡ ಅವರ ಹೊಲದ ತೋಟದ ಸುತ್ತಲೂ ಕೂಡ ಒಂದು ತಂತಿಯನ್ನ ಬಳಸಿ ಆ ಕಾಡು ಪ್ರಾಣಿಗಳನ್ನ ಓಡಿಸುವಂಥದ್ದು, ಅದ್ರ ಒಳಗಡೆ ಬರ್ದಿರೋಂಥದ್ದು, ಇಂಥವೆಲ್ಲ ನೋಡ್ತೀರಿ. ಸೊ ಅವರಿಗೆ ಒಂದು ಅನುಕೂಲ ಆಗಲಿ ಅನ್ನೋಂಥ ಒಂದು ದೃಷ್ಟಿಯಿಂದ ಈ ಒಂದು ಯಂತ್ರಗಳನ್ನು ನಾವಿಲ್ಲಿ ನಮ್ಮ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದ್ರಿ. ಈ ಯಂತ್ರವು ರ್ಯಾಸ್ಬರಿ ತಂತ್ರಜ್ಞಾನದಡಿ ಕೆಲಸ ಮಾಡಲಿದ್ದು, ಕ್ಯಾಮರಾದಲ್ಲಿ ಸೆರೆ ಹಿಡಿದ ಚಿತ್ರವನ್ನು ಸಂಸ್ಕರಣೆ ಮಾಡಿ ಆ ಮೂಲಕ ಪ್ರಾಣಿಗಳ ಓಡಾಟ ಗ್ರಹಿಸುವುದಲ್ಲದೆ ತಕ್ಷಣ ತೋಟದ ಮಾಲೀಕನಿಗೆ ಮೊಬೈಲ್ಗೆ ಸಂದೇಶ ಅಥವಾ ಕರೆ ಮಾಡುತ್ತದೆ. ಈ ಸಂದೇಶ ಅಥವಾ ಕರೆಯನ್ನು ಮಾಲೀಕ ಸ್ವೀಕರಿಸಿದಲ್ಲಿ ತೋಟದ ಚಿತ್ರಣವನ್ನು ನೇರವಾಗಿ ಮೊಬೈಲ್ ಮೂಲಕ, ಅಂದರೆ ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತೆ ಅದರ ಮೂಲಕ ನೋಡಬಹುದು. ಇದರಿಂದ ರೈತರು ತಕ್ಷಣ ತೋಟಕ್ಕೆ ಬಂದು ಪ್ರಾಣಿಗಳನ್ನು ಬೆದರಿಸಿ ಓಡಿಸುವಂತಹ ಕೆಲಸ ಕೂಡ ಇದರಲ್ಲಿ ಮಾಡಬಹುದು. ಕನಿಷ್ಠ ಒಂದು 20,000 ರೂ ವೆಚ್ಚವಾಗುವಂತಹ ಈ ಯಂತ್ರ ಸೌರ ವಿದ್ಯುತ್ ಮೂಲಕ ಕಾರ್ಯನಿರ್ವಹಿಸುತ್ತದೆ. 4,000 ಚದುರ ಮೀಟರ್ಗಳಷ್ಟು ದೂರದ ಚಟುವಟಿಕೆಗಳನ್ನು ಸದ್ಯ ಗುರುತಿಸುವ ಈ ಯಂತ್ರ ಮೇಲ್ದರ್ಜೆ ಕೂಡ ಏರಿಸಬಹುದು. ಇನ್ನೂ ಹೆಚ್ಚಿನ ದೂರದ ಚಟುವಟಿಕೆಗಳನ್ನು ಗ್ರಹಿಸಬಲ್ಲದ್ದಾಗಿದೆ. ಈ ಯಂತ್ರವನ್ನು ಕೆಲವು ಕಡೆ, ಅಂದರೆ ಕೃಷಿ ಮಹೋತ್ಸವಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕೃಷಿ ಒಂದು ಡೆಮಾನ್ಸ್ಟ್ರೇಷನ್ಸು ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕೂಡ ಈಗಾಗಲೇ ನಾವು ಡೆಮಾನ್ಸ್ಟ್ರೇಷನ್ಗಳು ಕೂಡ ಮಾಡಿದಿರಿ. ಇದನ್ನು ರೈತರು ಹೆಚ್ಚಿನ ಒಂದು ಗಮನ ಸೆಳೆದಿದೆ ಅಂತಂದರೆ ತಪ್ಪಾಗಲಾರದು. ಸೊ ಇದನ್ನು ರೈತರು ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಅವರಿಗೆ ಆಗುವಂತಹ ಕಾಡು ಪ್ರಾಣಿಗಳಿಂದ ಆಗುವಂತಹ ಹಾನಿಗಳನ್ನು ರಕ್ಷಣೆ ಮಾಡಬಹುದು ಅಂತ ಒಂದು ಸಲಹೆಯನ್ನು ಕೊಡ್ತಾ, ಏನೇ ಇದರಲ್ಲಿ ನಿಮಗೆ ಪ್ರಶ್ನೆಗಳಿದ್ರು ನನ್ನ ನಂಬರಿಗೆ, ಅಂದರೆ 9741031320 ಕರೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಕೃಷಿ ಮಾಹಿತಿಯನ್ನು ಕೇಳಿದರೆ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಂ ಶಂಕರ್. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳನ್ನು ಕೇಳೋಣ. ಹಳೆ ಅಡಿಕೆ ಕ್ವಿಂಟಲ್ಗೆ 32,000 ರೂಪಾಯಿಯಿಂದ 45,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 33,000 37,000, ಕೋಕಾ ಕ್ವಿಂಟಲ್ಗೆ 23,000 23,500 ರೂಪಾಯಿ, ಕೊಬ್ಬರಿ ಕ್ವಿಂಟಾಲಿಗೆ 7,500 10,500, ತೆಂಗಿನಕಾಯಿ 1ನೇ ವರ್ಗ 1,000 20,000 26,500, ಎರಡನೇ ವರ್ಗ 18,000 23,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,300, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 3,500 4,100, ಐಆರ್8 ಕ್ವಿಂಟಾಲಿಗೆ 3,450 4,250, ಭತ್ತ ಕ್ವಿಂಟಾಲಿಗೆ 2,150 2,400, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 4,800, ಕೆಂಪು ಕ್ವಿಂಟಾಲಿಗೆ 4,200 4,600, ಕಪ್ಪು ಕ್ವಿಂಟಾಲಿಗೆ 4,250 4,900 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 19,000 30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,000 63,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 4,500, ಕದಳಿ ಕ್ವಿಂಟಾಲಿಗೆ 5,500 6,500 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 4,000 5,500 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 6,000 7,000 ರೂಪಾಯಿ. ಇದು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆ. ಇದೀಗ ಕೇಳೋಣ ಭಕ್ತಿಗೀತೆ. ಹಾಡಿದ್ದಾರೆ ಸುರೇಖ ಹಾಗೂ ಸಂಗಡಿಗರು. ಶ್ರೀ ಶೃಂಗೇರಿಪುರ ನಿಲಯೇ ಶ್ರೀಚಂದ್ರು ಅವರ ರಚನೆಯಿದು.